ನಮಾಮಿತಂ ಶೋಕವಿಲಾಸತಾರಲಂ ನಮಾಮಿ ವಿಘ್ನೇಶ್ವರ ತವ ಪಾದ ಪಂಕಜ ನಮೋ ನಮಃ. ಆ ನೀರನ್ನು ಸಂಗ್ರಹಿಸಿ ಮುಂದೆ ಮಟ್ಟಿಯಾಗಿ ಬರತಕ್ಕ ಜನನ ಎಂಬ ಜಲವನ್ನು ಆರಿಸಬೇಕಾಗಿದೆ. ಈಗಲೇ ಹೋಗಿ ಆ ಸದ್ಗುಣ ಪಾದವನ್ನು ಕಂಡು ಧನ್ಯನಾಗುತ್ತೇನೆ. ಹೋ ಭವಾಂತಕ, ಭವಾಂತರದಲ್ಲಿ ಮಾಡಿದ ಪಾಪವನ್ನು ಹರಣಗೈಯೋ ಮರಣ ರೈತ ಮೃತ್ಯುಂಜಯ ಶಂಭೋ ಶಂಕರ ಅನುಗ್ರಹಿಸು. ಗೋಗರದಾಸವು ಕರವನ್ನು ಹುಡುಕುವಂತೆ ನನ್ನ ಶಿಷ್ಯನಾದ ನಿಜಗುಣಿಯು ನನ್ನನ್ನು ಹುಡುಕೋದಕ್ಕಾಗಿ ಇತ್ತ ಕಡೆ ಬರುವಂತೆ ಕಾಣುತ್ತದೆ. ನಾನು ಇಲ್ಲೇ ಇಲ್ಲೇ ಮಗ್ನಾಗುತ್ತೇನೆ. ನಿರಂಜನ ಪರಮಮೂರ್ತಿ ಸದ್ಗುರುಗಳು ನಿಜ ಆನಂದದಲ್ಲಿ ಮಗ್ನರಾಗಿರುವರಲ್ಲ. ದೇವ, ನಿನ್ನನ್ನು ಯೋಗ ಸಮಾಧಿಯಿಂದ ಎತ್ತರಿಸುವುದು ಯಾರಿಂದಲೂ ಆಗದ ಮಾತು. ಹಿಂದೆ ತಾರಕಾಸುರನ ದಬ್ಬಾಳಿಕೆಗೆ ದೇವಾನು ದೇವತೆಗಳು ನಿನ್ನ ಪಾದಡಿಯಲ್ಲಿ ಬಿದ್ದು ಅಂಗಲಾಚಿ ಬೇಡಿಕೊಂಡವು. ನೀನು ಯೋಗ ಸಮಾಧಿಯಿಂದ ಎಚ್ಚರನಾಗಲಿಲ್ಲ. ಪುನಃ ಕಾಮನು ತನ್ನ ಕಾಮ ಬಾಣದಿಂದ ಹೊಡೆದು ನಿನ್ನನ್ನು ಎಚ್ಚರಿಸಲು ನಿನ್ನ ಉರಿ ನೇತ್ರದಿಂದ ಆತನನ್ನು ಸುಟ್ಟು ಭಸ್ಮ ಮಾಡಿದಿ ಅಂದಾಗ ಮಿಕ್ಕಿಳಿದ ನನ್ನಂತ ಬಡ ಪಾಮರನಗತೇನು? ಸದ್ಗುರುವೇ, ಇಲ್ಲಿ ನಿನ್ನ ಪಾದಡಿಯಲ್ಲಿ ಬಿದ್ದಿರುತ್ತೇನೆ. ನೀನು ಯೋಗ ಸಮಾಧಿಯಿಂದ ಎಚ್ಚರನಾಗಿ ಅಡ್ಡಾಡುವಾಗ ಅಕಸ್ಮಾತ್ ನಿನ್ನ ಕಾಲಿಗೆ ತಾಕಿದ ಹುಳ ಯಾವುದೆಂದು ಕಣ್ಣು ತೆರೆದು ನೋಡಿದೇವ. ಎಲೋ ನೀನು ಯಾರು, ಯಾವ ಉದ್ದೇಶವಾಗಿ ಕುರಿತು ಇಲ್ಲಿಗೆ ಬಂದಿರುವಿ? ಸದ್ಗುರುವೇ, ನಾನೊಬ್ಬ ಜಾತಿಗಾರನು. ಏನು, ನೀನು ಜಾತಿಗಾರನೇ? ಹೌದು ಸದ್ಗುರುವೇ, ತರ ತರದ ವೇಷವನ್ನು ಹಾಕಿಕೊಂಡು ಭೂಮಿ ಆಕಾಶ ತುಂಬ ಎಲ್ಲ ದೇಶ ಗೇಳಿ ಆಗಿ ತಿರುಗುವ ನಾನೊಬ್ಬ ಜಾತಿಗಾರ. ಈ ವೇಷವನ್ನು ನೀನು ಏಕೆ ಹಾಕುತ್ತಿರುವಿ ಮತ್ತು ನೀನು ಯಾರು? ಸದ್ಗುರುವೇ, ನಾನು ಯಾರೆಂಬುವುದು ನನಗೆ ಯಾವ ಕಾಲಕ್ಕೂ ಗೊತ್ತಿಲ್ಲ. ಯಾವ ಕಾಲಕ್ಕೆ ಯಾವ ವೇಷ ಬರುವುದು ಆ ವೇಷವೇ ನಾ ಎಂದು ಹೇಳುತ್ತಾ ತಿರುಗುತ್ತಿರುವೆ ದೇವ. ಈ ಜಾತಿಗಾರಿಕೆಯನ್ನು ನೀನು ಮಾಡ ಹತ್ತಿ ಎಷ್ಟು ದಿವಸವಾಯಿತು ಮತ್ತು ನೀನು ನಿಜವಾಗಲೂ ಯಾರು? ಸದ್ಗುರುವೆ, ನಾನು ಯಾರೆಂಬುದು ನನಗೆ ಯಾವ ಕಾಲಕ್ಕೂ ಗೊತ್ತಿಲ್ಲ. ಯಾವ ಕಾಲಕ್ಕೆ ವೇಷ ಬರುವುದು ಆ ವೇಷವೇ ನಾ ಎಂದು ಹೇಳುತ್ತಾ ತಿರುತ್ತೇನು. ತರ ತರದ ಹುಳಗಳ ವೇಷವನ್ನು ಹಾಕಿಕೊಂಡು ಬಂದು ಈ ಭೂಮಂಡಲ ತುಂಬೆಲ್ಲ ಹರಿದಾಡಿದೆನು. ತರ ತರದ ಪಕ್ಷಿಗಳ ವೇಷವನ್ನು ಹಾಕಿಕೊಂಡು ಬಂದು ಆಕಾಶ ತುಂಬೆಲ್ಲ ಹಾರಾಡಿದೆನು. ತರ ತರದ ಮೃಗಗಳ ವೇಷವನ್ನು ಹಾಕಿಕೊಂಡು ಬಂದು ಅರ್ಭಟಿಸಿದೆನು. ಹಂದಿ ಆಗಿ ಬಂದೆನು, ಮಂದಿ ಆಗಿ ಬಂದೆನು. ಹೀಗೆ ಯಾವ ತರದ ವೇಷವನ್ನು ಹಾಕಿಕೊಂಡು ಬಂದರು ಅವು ಕ್ಷಣ ಕಾಲ ಹೊರತು ಹೆಚ್ಚಿಗೆ ನಿಲ್ಲುವಂತಿಲ್ಲ. ಹೀಗೆ ವೇಷದ ಮೋಕ್ಷಗಳು ಈಗ ವಿಘಾಂತರಿಂದ ಗಂಟು ಬಿದ್ದ ಎಣ್ಣ ಮರುಳತನವು ಒಮ್ಮಿಲೆ ಹೊಳೆದು ಬಾತಿಗೆ ಬಾರದ ಈ ಜಾತಿಗಾರಿಕೆಯೂ ಸಾಕಾದಲ್ಲಿ ತಮ್ಮ ಪಾದ ಪದ್ಮವನ್ನು ಹಿಡಿಕೊಳ್ಳಿಕ್ಕೆ ಬಂದಿದ್ದೇನೆ. ದೇವ ಅನುಗ್ರಹಿಸಬೇಕು. ಮಗುವೆ, ಈ ಸಂಸಾರವು ಸಾಕಾಯಿತೆ? ಹೌದು ಸದ್ಗುರುವೇ, ಸಾಕು. ಸಾಕಾದಲ್ಲಿಯೇ ತಮ್ಮ ಚರಣ ಕಮಲವನ್ನು ಪಿಡಿದುಕೊಳ್ಳಿಕ್ಕೆ ಬಂದಿದ್ದೇನೆ. ದೇವ ಅನುಗ್ರಹಿಸಬೇಕು. ಮಗುವೆ, ಭಯಗೊಳ್ಳಬೇಡ. ಸದ್ಗುರುವೇ, ಎನಗೆ ಭಯ? ಬೆಂಕಿ ಅಂತೇಳಿ ಬಂದೇನೋ ಗುರುವೇ? ವಿಷಯ ಎಂಬ ತಂಡಿಯ ಬೆದರಿಕೆ ಎನಗಿಲ್ಲ ದೇವ, ಎನಗಿಲ್ಲ. ಹಾಗಿದ್ದರೆ ಕೇಳು. ದೇವ ಅನುಗ್ರಹಿಸು. Bye. ಸಮುದ್ರದಲ್ಲಿ ಬಿದ್ದವನು. ಅಯ್ಯೋ, ಈ ಸಮುದ್ರದಲ್ಲಿ ಮೂಳ ಮೂಳಾಗಿ ಎದ್ದು ಎದ್ದು ಸಾಕಾಯಿತು ಎಂದ ಕ್ಷಣವೇ ಸಮುದ್ರವನ್ನು ದಾಟಿದ ಹಾಗಾಯಿತು. ಯಾವದಾದರೂ ಒಂದು ದಂಡೆ ದಂಡೆಗೆ ಹತ್ತತಕ್ಕ ಒಂದು ಹಡಗವು, ಅದನ್ನು ನಡೆಸಲಿಕ್ಕೆ ಒಬ್ಬ ನಾವಿಕನೂ ಬೇಡವೇ? ಅದರಂತೆ ಸದ್ಗುರುವೇ, ನಾನು ಬರೇ ಸಾಕು ಅಂದ ಕ್ಷಣವೇ ಈ ಸಂಸಾರವು ಹೇಗೆ ಬೆನ್ಬಿಡುವುದು ದೇವ? ಮಗುವೇ, ಬರೀ ಸಾಕಾದ ಮಾತ್ರಕ್ಕೆ ಈ ಸಂಸಾರವು ಬೆನ್ನು ಬಿಡುವುದಿಲ್ಲ. ಯಾವನಿಗೆ ಈ ಸಂಸಾರದಲ್ಲಿ ವೈರಾಗ್ಯ ಹುಟ್ಟುವುದು ಅಂದರೆ ಸಾಕಾಗಿರುವುದು ಅವನಿಗೆ ಸದ್ಗುರು ಎಂಬ ನಾವಿಕನು, ಆತನ ಜ್ಞಾನೋಪದೇಶವೆಂಬ ಗಟ್ಟಿ ಮುಟ್ಟಿಯಾದ ಹಡಗವು ದೊರೆತಾಗ ಅವನಿಗೆ ಮೋಕ್ಷವೆಂಬ ದಂಡೆಯು ಸುಲಭವಾಗಿ ದೊರಕುವುದು. ಸದ್ಗುರುವೇ, ಇದೇ ಕಾರಣದಿಂದಲೇ ತಮ್ಮ ಪಾದ ಪದ್ಮಗಳನ್ನು ಹಿಡಿದುಕೊಳ್ಳಲಿಕ್ಕೆ ಬಂದಿದ್ದೇನೆ. ದೇವ, ಅಂತಃಕರಣ ಎಂಬ ಹಡಗದಲ್ಲಿ ಕೂಡಿಸಿಕೊಂಡು ಜ್ಞಾನೋಪದೇಶ ಎಂಬ ಮಾರ್ಗದಲ್ಲಿ ನಡೆಸುತ್ತಾ ಈ ಭವಸಾಗರವನ್ನು ದಾಟಿಸಿ ಮೋಕ್ಷ ಎಂಬ ದಂಡೆಗೆ ಹಚ್ಚತಕ್ಕ ನಾವಿಕರಾದ ತಮ್ಮ ಚರಣ ಕಮಲವನ್ನು ಪಿಡಿದುಕೊಳ್ಳಲಿಕ್ಕೆ ಬಂದಿದ್ದೇನೆ. ದೇವ, ನೀವು ತಮ್ಮ ಅಂತಃಕರಣ ಎಂಬ ಹಡಗದಲ್ಲಿ ಕೂಡಿಸಿಕೊಂಡು ಜ್ಞಾನೋಪದೇಶ ಎಂಬ ಮಾರ್ಗದಲ್ಲಿ ನನ್ನ ನಡೆಸುತ್ತಾ ಮೋಕ್ಷ ಎಂಬ ದಂಡಿಗೆ ಹತ್ತಬೇಕೆಂದು ತಮ್ಮ ಪಾದಕ್ಕೆ ಪಣೆಯನ್ನೂರಿ ಬೇಡಿಕೊಳ್ಳುತ್ತೇನೆ. ಶಿಷ್ಯವರನೇ, ಈ ಭವಸಾಗರವನ್ನು ದಾಟಿಸುವ ಆ ಜ್ಞಾನ ಮಾರ್ಗವನ್ನು ನಿನಗೆ ತೋರಿಸಬೇಕೆ? ಹೌದು ಸದ್ಗುರುವೇ, ಎನ್ನ ಹೃದಯ ಕ್ಷೇತ್ರದಲ್ಲಿ ಜ್ಞಾನೋಪದೇಶವೆಂಬ ಬೀಜವನ್ನು ಬಿತ್ತಬೇಕು. ನೀವು ಬಿತ್ತಿದ ಬೀಜವು ಎನ್ನ ಹೃದಯ ಮಂಡಲದಲ್ಲಿಯೇ ಮೊಳೆತು ಮರವಾಗಿ ಅದಕ್ಕೆ ಗೊಂಚಲ ಗೊಂಚಲವಾಗಿ ತೂಗು ಬೀಳುವ ಫಲ ಅಂದರೆ ತಮ್ಮ ಚರಣ ಕಮಲ ಸೇ ನೆನೆಯುತ್ತಾ ಸ್ವೀಕರಿಸುವೆನು ದೇವ. ಮಗುವೆ, ನಿಜಗುಣ, ನಿನ್ನ ಹೃದಯ ಕ್ಷೇತ್ರದಲ್ಲಿ ಜ್ಞಾನೋಪದೇಶವೆಂಬ ಬೀಜವನ್ನು ಬಿತ್ತಬೇಕೆ? ಹೌದು ಸದ್ಗುರುವೇ, ಎನ್ನ ಹೃದಯ ಕ್ಷೇತ್ರದಲ್ಲಿ ಜ್ಞಾನೋಪದೇಶ ಎಂಬ ಬೀಜವನ್ನು ಬಿತ್ತಲೇಬೇಕು. ಹಾಗಿದ್ದರೆ ಕೇಳು ದೇವ, ಅನುಗ್ರಹಿಸು. ಆಶಯಂ ಭುವಾ ನಿಜ ಗುಣ. ನಿನ್ನ ಹೃದಯ ಕ್ಷೇತ್ರದಲ್ಲಿ ಜ್ಞಾನೋಪದೇಶವೆಂಬ ಬೀಜವನ್ನು ಬಿತ್ತಬೇಕೆ? ಹೌದು ಸದ್ಗುರುವೇ, ಎನ್ನ ಹೃದಯ ಕ್ಷೇತ್ರದಲ್ಲಿ ಜ್ಞಾನೋಪದೇಶ ಎಂಬ ಬೀಜವನ್ನು ಬಿತ್ತಲೇಬೇಕು. ಖಂಡ ಖಂಡ ಕಸಗಳಿಂದ ತುಂಬಿದ ಪಡಭೂಮಿಯಲ್ಲಿ ಬಿತ್ತಿದ ಬೀಜವು ಹೇಗೆ ಫಲಿಸಲಾರದು? ಅದರಂತೆ ಕಸಗುಣಗಳಿಂದ ತುಂಬಿದ ದುರಾತ್ಮನ ಹೃದಯದಲ್ಲಿ ಬಿತ್ತಿದ ಬೀಜವು ಫಲಿಸಲಾರದು. ನಿನ್ನ ಮನವೆಂಬ ಹೊಲದಲ್ಲಿ ಮನೆ ಮಾಡಿಕೊಂಡಿರುವ ಕಸಗುಣಗಳನ್ನೆಲ್ಲ ಕಳೆದು ಹೋಗಿ ತೀರಾ ತಿಳಿಯಾದ ನಿನಗೆ ಉಪದೇಶವು ಸುಲಭವಾಗಿ ದೊರಕುವುದು. ಸದ್ಗುರುವೇ, ಕುಂಬಾರನ ಹುಳವು ಸದಾ ಕೆಸರಿನಲ್ಲೇ ಇದ್ದರು ಒಂದು ಕೂದಲಟ್ಟು ಸಹ ಮಣ್ಣನ್ನು ಮೈಗೆ ಹಚ್ಚಿಕೊಳ್ಳದೆ ಹೇಗೆ ಸ್ವಚ್ಛವಾಗಿರುವುದು? ಅದರಂತೆ ನನ್ನ ಮನಸ್ಸಿನ ಕಸಗುಣೆಯೆಲ್ಲ ಕಳೆದು ಹೋಗಿ ತೀರಾ ತಿಳಿಯಾಗಿದ್ದೇನೆಂದು ನನ್ನ ಭಾವನೆ ಇರುವುದು. ಬಿತ್ತಲಿಕ್ಕೆ ನಿಂತಿರುವ ನಿಮ್ಮ ಉಪದೇಶ ಎಂಬ ಬೀಜಕ್ಕೆ ಆತಂಕ ತರುವ ಯಾವುದಾದರೂ ಒಂದು ಕಸಗುಣ ಎನ್ನ ಹೃದಯ ಮಂಡಲದಲ್ಲಿ ಉಳಿದಿದ್ದಾದರೆ ಅದು ನನಗೆ ತೋರಿಸಬೇಕು. ಪತ್ತಾರನ ಕೈಯಲ್ಲಿ ಬಂಗಾರವನ್ನು ಕೊಟ್ಟ ಕ್ಷಣವೇ ಇದು ನಿಜವಾದ ಬಂಗಾರವೇ ಎಂದು ತಿಳಿದಿದ್ದರು. ಅದನ್ನು ಹೊರಗಲ್ಲಿಗೆ ಹಚ್ಚಿ ತಿಕ್ಕಿ ತಿಕ್ಕಿ ನೋಡುವಂತೆ ಸದ್ಗುರುವೇ, ನೀವಾದರೂ ನನ್ನನ್ನು ತಮ್ಮ ಜ್ಞಾನೋಪದೇಶ ಎಂಬ ಹೊರಗಲ್ಲಿಗೆ ಹಚ್ಚಿ ತಿಕ್ಕಿ ತಿಕ್ಕಿ ತೀರಾ ತಿಳಿಯಾಗಿದ್ದೇನೆಂದಾಗ ಉಪದೇಶವನ್ನು ಅನುಗ್ರಹಿಸಬೇಕು ದೇವ. ಹಾಗಾದರೆ ಆಶ್ರಮದಲ್ಲಿ ಇರನಡೆ ಗುರು ಅಪ್ಪಣೆ. ಈ ನಿಜಗುಣಿಯು ತಿಳಿದು ಅಳೆದು ಬಂದಿದ್ದಾನೆ. ಈತನ ಚಿತ್ತ ವೃತ್ತಿಯನ್ನು ನಿಚ್ಚಲವಾಗಿ ನಿಂತದ್ದನ್ನು ಪರೀಕ್ಷಿಸುವಗೋಸ್ಕರ ಜನ ಜನಿತೆ ಕೀರ್ತಿ ಹೊಂದಿದ ಪ್ರೇಮಳ ಎಂಬ ಪಾತ್ರದ ಒಳಬಳಿಯಲ್ಲಿ ಈತನನ್ನು ಕೆಲವು ದಿವಸ ಇಟ್ಟು ಈತನ ಚಿತ್ತ ವೃತ್ತಿಯನ್ನು ಪರೀಕ್ಷೆ ಮಾಡಿದ ನಂತರ ಇವನಿಗೆ ಸ್ವರೂಪ ಜ್ಞಾನ ಬೋಧೆಯನ್ನು ಅನುಗ್ರಹಿಸುವೆನು. ಹಲೋ ನಿಜಗುಣ. ಸದ್ಗುರುವೇ, ನಾನು ಕೆಲವು ದಿವಸ ಭೂ ಸಂಚಾರ ಮಾಡುವುದಿದ್ದ ಮೂಲಕ ನಾನು ಮರಳಿ ಬರುವ ತನಕ ನಿನ್ನನ್ನು ಯಾವುದಾದರೂ ಒಂದಡೆಯಲ್ಲಿ ಇಟ್ಟು ಹೋಗಬೇಕಾಗುತ್ತದೆ. ಇದಕ್ಕೆ ನಿನ್ನ ಅನುಮತಿ ಏನು? ದೇವ, ಹಣ್ಣು ತಿಂದ ಮರವನ್ನಾರು ಕಡಿದರೇನು, ಕಾಗಿ ನೀರು ಕುಡಿದರೇನು, ಬಿಸಿಲಿಗೆ ಒಣಗದ ಗಾಳಿಗೆ ಸುಡದ ಇದನ್ನು ವೈದಿಟ್ಟರೇನು, ಎಲ್ಲಿ ಸುಟ್ಟರೇನು, ಪುನಃ ಇದರ ಭೆಟ್ಟಿ ಆಗಬಾರದೆಂಬುದನ್ನು ವೈರಾಗ್ಯದ ಮೂಲ ಗುಟ್ಟವಿದ್ದು ಇದನ್ನು ತಮ್ಮ ಪಾದದ ಧೂಳ ದುಮ್ರವಾಗುವವರೆಗೂ ರಕ್ಷಿಸಬೇಕು ದೇವ, ರಕ್ಷಿಸಬೇಕು. ಹಾಗಾದರೆ ನಡೆ, ಈಗಲೇ ಹೋಗುವ. ಗುರು ಅಪ್ಪಣೆ. ಜಗನ್ಮೋಹಕ ಕುಲ ಅತಿಯಾ ಮೋಹಕ ಕುಲವೆಂದರೆ ಈ ನಮ್ಮ ಪಾತ್ರದವರ ಕುಲವೇ ಕುಲ. ಆಹಾ, ಪಾತ್ರವಿಲ್ಲದ ಲೋಕ, ಪಾತ್ರವಿಲ್ಲದ ನಾಡು, ಪಾತ್ರದವರಿಲ್ಲದ ಊರು, ದೀಪವಿಲ್ಲದ ಮನೆ, ಹಾಳು ಸುರಿಯುವಂತೆ ಹಾಳು ಸುರಿ. ಸ್ವರ್ಗ ಲೋಕದ ಅಧಿಪತಿಯಾದ ಇಂದ್ರ ಐಶ್ವರ್ಯವು ಆನಂದವು ರಂಭಾ ಓರ್ವಶಿರೆಂಬ ಪಾತ್ರದವರಿಂದ ಮತ್ತು ಪುರಾಣ ಐತಿಹಾಸಿಕ ಕಥೆಗಳು ಪ್ರಸಿದ್ಧವಾದದ್ದು ನಮ್ಮಂಥ ಪಾತ್ರದವರಿಂದ. ಅವರೇ ಆ ಇಂದ್ರನ ಸಭೆ ದೀಪಗಳು. ಆ ಪಾತ್ರದವರಿಲ್ಲದಿದ್ದರೆ, ಆ ಪಾತ್ರದವರು ಇಲ್ಲದಿದ್ದರೆ ಆ ಇಂದ್ರನ ಸಭೆಯಾದರೂ ತೇಜಹೀನವಾಗಿ ಕಾಣುತ್ತಿತ್ತು. ಈ ಭೂಲೋಕದಲ್ಲಿ ಯಾವ ರಾಜನ ಸಭೆಯಾದರೂ ಮತ್ತು ಮಾನ್ ಮಾನ್ ಶ್ರೀಮಂತರ ಲಗ್ನ ಸಮಾರಂಭಗಳಾದರೂ ಆನಂದೋತ್ಸವಗಳಿಂದ ತುಂಬಿ ತಿಳುಕುವುದೆಂದರೆ ಈ ನಮ್ಮಂಥ ಪಾತ್ರವರ ಪವಾರದಿಂದಲೇ. ಆಹಾ, ನಮ್ಮ ನರ್ತನ, ನಮ್ಮ ಗಾಯನ, ನಮ್ಮ ಒಣಪು, ನಮ್ಮ ವೈಯಾರಗಳ ಮೇಲೆ ಈ ಲೋಕದಲ್ಲಿ ಇರುವ ಯುವಕರ ಮೋಹವು ಎಷ್ಟು ಬಲವತ್ತರವಾಗಿರುವುದು. ನಮ್ಮಂತೆ ಒಣಪು ವೈಯಾರಗಳಿಂದ ಪುಷ್ಪಗಳ ಮೇಲೆ ಕುಳಿತಿರುವ ಒಂದು ಸೊಬಗಿನ ಹೊಳಕ್ಕೆ ಪಾತರಗಿತ್ತಿ ಎಂದು ನಮ್ಮ ಪ್ರೇಮ ಸೂಚಕದ ಹೆಸರನ್ನಿಟ್ಟುಕೊಂಡು ಆ ನಮ್ಮ ಮನಸ್ಸಿನ ಮೇಲಿನ ಪ್ರೀತಿಯನ್ನು ಪ್ರಕಟಣೆ ಮಾಡುತ್ತಿರುವ ಆ ಪಾತರಗಿತ್ತಿಗಳು ಆದರೂ ಆ ಎಲ್ಲ ಪುಷ್ಪಗಳ ಮೇಲೆ ಕುಣಿಯುತ್ತಾ ಕುಣಿಯುತ್ತಾ ಅದರಲ್ಲಿರುವ ಮಕರಂದವನ್ನು ಮಣದಣಿಯಾಗಿ ಹೀರುವಂತೆ ನಾನಾದರೂ ಈ ಪುರುಷ ಜಾತಿ ಮನಸ್ಸೆಂಬ ಪುಷ್ಪಗಳ ಮೇಲೆ ಕುಣಿಯುತ್ತಾ ಕುಣಿಯುತ್ತಾ ಅದರಲ್ಲಿರುವ ತನು ಮನ ಧನ ಎಂಬ ಮಕರಂದವನ್ನು ಮಣದಣಿಯಾಗಿ ಹೀರುತ್ತೇನೆ. ಇರಲಿ, ಈಗಂತೂ ಸಂಜೆ 5 ಗಂಟೆ ಹೊಡೆದು ಹೋಯಿತು. ಅನೇಕ ಜನ ಶಕ್ತಿ ಸೌಕಾರರು ವ್ಯಾಯಾಮ ಹೊಂದುವುದಕ್ಕಾಗಿ ತಿರುಗಾಡಲಿಕ್ಕೆ ಈ ಕಡೆಯಿಂದ ಈ ಕಡೆಗೆ ಬರುವ ಸಮಯವಾದರೂ ಆಯಿತು. ನಾನಾದರೂ ಸರ್ವ ಅಲಂಕೃತಳಾಗಿ ಈ ನಮ್ಮ ಮೇಲುಪ್ಪರಿಗೆ ಮುಂಭಾಗದ ಆರಾಮ ಕುರ್ಚಿ ಮೇಲೆ ಕುಳಿತುಕೊಂಡು ಆ ಬರ ಹೋಗಿ ಯುವಕರಿಗೆ ನನ್ನ ಕಡೆಗಣ್ಣಿನ ನೋಟ ಎಂಬ ಬಿಲ್ಲಿಗೆ ಕಿರುಣಗೆ ಎಂಬ ಬಾಣವನ್ನು ಹೂಡಿ ಹೊಡೆಯುವ ನನ್ನ ನಿತ್ಯ ಕ್ರಮವನ್ನು ಸಾಗಿಸುವೆನು. ಆದರೆ ನಮ್ಮ ಬೀಸು ಎತ್ತು ಹೋದನೋ ಏನು? ಏ ಬೀಸು, ಏ ಬೀಸು, ಒಳಗೆ ಏನು ಮಾಡುತ್ತೀವಿ? ಸೈಡ್ಗಿತ್ತು ಅಣಗಿತ್ತು, ಒಂದು ಪೋನ್ಸು ಹೋಗ್ತೇನೆ. ಬೇಗ ಬಾ. ಅರೆ, ಜಲ್ದಿ ಬಂದೇನೆ. ಇದುವರೆಗೆ ಬಯಲು ಹೊಂಗಲದ ಸದಾಶಿವಪ್ಪ ಶಿವಬಸಪ್ಪ ತೋಟಿಗೆ ಹಾಗೂ ಸಂಗಡಿಗರಿಂದ ಹುಟ್ಟು ಕುರುಡಿಗೆ ಕಂಡುಬಂದ ಸನ್ನಿವೇಶವನ್ನು ನಿಜಗುಣ ಶಿವಯೋಗಿ ಅವರ ಕುರಿತಾದ ಸಣ್ಣಾಟ ಕೇಳಿದ್ರಿ.